ಮರಳು ಮಿಶ್ರಿತ ಗೋಡು ಮಣ್ಣು ಮತ್ತು ಮರಳು ಮಿಶ್ರಿತ ಕಪ್ಪು ಮಣ್ಣು, ಮರಳು ಮಿಶ್ರಿತ ಕೆಂಪು ಮಣ್ಣು ಬೇಕು. ನೀರು ಬಸಿದುವಂತ ಅವಶ್ಯಕತೆ ಇಲ್ಲಿ ಬೇಕು. ಈ ಜೌಗು ಪ್ರದೇಶ ಇದ್ರೆ ಈ ಬೆಳೆ ಚೆನ್ನಾಗಿ ಬರಲ್ಲ. ಮುಖ್ಯವಾಗಿ ಹವಾಮಾನ ವಿಷಯಕ್ಕೆ ಬರೋದಾದ್ರೆ ಇದಕ್ಕೆ ಒಣಹವೆ ಬೇಕು. ಒಣಹವೆ ಮತ್ತೆ ಮುಖ್ಯವಾಗಿ ನಮ್ಮ ಕರ್ನಾಟಕದಲ್ಲಿ ಇದನ್ನ ಮುಂಗಾರು ಬೆಳೆಯಾಗಿ ಬೆಳೆಯುತ್ತಾರೆ. ಜೂನ್ ಜುಲೈ ತಿಂಗಳಲ್ಲಿ ಇದನ್ನ ನಾಟಿ ಮಾಡಿಕೊಂಡು ಇದನ್ನ ಮುಂಗಾರು ಬೆಳೆಯಾಗಿ ಬೆಳೀತಾರೆ. ಅಕ್ಟೋಬರ್ ತಿಂಗಳಲ್ಲಿ ಕೆಂಪು ಮೆಣಸಿನಕಾಯಿಗೆ ಬೆಳ್ಕೊಳ್ತಾ ಇದೆ ಅಂದ್ರೆ ಇದು ಕಟಾವಿಗೆ ಬರುತ್ತೆ. ಮತ್ತೆ ತಳಿಗಳ ಆಯ್ಕೆ ವಿಷಯಕ್ಕೆ ಬರೋದಾದ್ರೆ ಇಲ್ಲಿ ಬ್ಯಾಡ್ಗಿ ಕಡ್ಡಿ, ಬ್ಯಾಡ್ಗಿ ಡಬ್ಬಿ, ಆಮೇಲೆ ದೇವನೂರು ಡಬ್ಬಿ, ಈ ತಳಿಗಳು ನಮ್ಮ ಸ್ಥಳೀಯ ತಳಿಗಳಾಗಿದ್ದು ಸಂಕೇಶ್ವರ ಅಂತ ಹೇಳಿ ಬೆಳಗಾವಿ ಪ್ರದೇಶದಲ್ಲಿ ಬೆಳೀತಾರೆ. ಈ ತಳಿಗಳು ಸ್ಥಳೀಯ ತಳಿಗಳಾಗಿದ್ದು ಇವು ಹೆಚ್ಚು ಹೆಚ್ಚುವರಿ ಇಳುವರಿಯನ್ನು ಕೊಡುತ್ತವೆ. ಮುಖ್ಯವಾಗಿ ಇವನ್ನ ಖಾರ ಸಲುವಾಗಿ ಈ ತಳಿಗಳನ್ನ ಬೆಳೆಯಲಾಗುತ್ತೆ. ಅದನ್ನು ಬಿಟ್ಟರೆ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಅಭಿವೃದ್ಧಿಪಡಿಸಿರುವಂತ ಅರ್ಕಾ ಲೋಹಿತ್, ಅರ್ಕಾ ಶ್ವೇತ, ಅರ್ಕಾ ಮೇಘನಾ ಅಂತ ಸಂಕರ್ಣ ತಳಿಗಳನ್ನು ಕೂಡ ರೈತರು ಬೆಳ್ಕೊಳ್ಬಹುದು. ಇನ್ನು ಇಳುವರಿ, ಇಳುವರಿ ನೀವು ಮಳೆಯಾಶ್ರಿತ ಪ್ರದೇಶದಲ್ಲಿ ಇದು ಹಸಿ ಮೆಣಸಿನಕಾಯಿ ಆದರೆ ಹಸಿ ಮೆಣಸಿನಕಾಯಿಗೆ 7.5 ಟನ್ ಅಷ್ಟು ಇಳುವರಿ ಕೊಡುತ್ತೆ. ಇನ್ನು ಒಣ ಮೆಣಸಿನಕಾಯಿ 1.5 ರಿಂದ 1.2 ಟನ್ ಅಷ್ಟು ಇಳುವರಿ ಕೊಡುತ್ತೆ. ಇನ್ನು ಒಣ ಮೆಣಸಿನಕಾಯಿ ಅದು 25-30 ಟನ್ ಅಷ್ಟು ಇಳುವರಿಯನ್ನ ಕೊಡುತ್ತೆ. ಈ ಇಳುವರಿ ಹಲವಾರು ಅಂಶಗಳನ್ನ ಆಧಾರವಾಗಿರುತ್ತೆ. ಉದಾಹರಣೆಗೆ ಮಣ್ಣಿನ ಗುಣಮಟ್ಟ, ಪೋಷಕಾಂಶಗಳ ನಿರ್ವಹಣೆ, ಅವರು ಪೀಡೆ ನಿರ್ವಹಣೆ ಹೇಗೆ ಮಾಡ್ತಾರೆ, ಮತ್ತೆ ನೀರಿನ ನಿರ್ವಹಣೆ, ಇವುಗಳ ಮೇಲೆ ಆಧಾರವಾಗಿರುತ್ತೆ. ಈಗ ರೈತರು ನರ್ಸರಿಯನ್ನ ಮಾಡಿಕೊಂಡು ಮೆಣಸಿನ ಬೆಳೆ ಸಸಿಯನ್ನ ತಯಾರು ಮಾಡಿಕೊಂಡು ಅದನ್ನ ಎಷ್ಟು ಅಂತರದಲ್ಲಿ ಹಾಕಬೇಕು, ಮತ್ತೆ ಪೋಷಕಾಂಶಗಳ ನಿರ್ವಹಣೆ ಎಲ್ಲ ಹೇಗೆ ಮಾಡಬೇಕು? ರೈತರು ಸಸಿ ಮಡಿಗಳನ್ನ 7.5 ಮೀಟರ್ ಉದ್ದ, 1.2 ಮೀಟರ್ ಅಗಲ ಮತ್ತೆ 15 ಸೆಂಟಿಮೀಟರ್ ಅಷ್ಟು ಸಸಿ ಮಡಿಗಳು, 1 ಹೆಕ್ಟರ್ಗೆ ಸುಮಾರು 25ರಷ್ಟು ಸಸಿ ಮಡಿಗಳು ಬೇಕಾಗ್ತವೆ. ಇದನ್ನ ಈ ಸಸಿಗಳು ಸುಮಾರು 4 ವಾರ ಅಥವಾ 1 ತಿಂಗಳ ನಂತರ ಇವು ಮುಖ್ಯವಾದ ಭೂಮಿಗೆ ನಾಟಿ ಮಾಡಕ್ಕೆ ಇವು ತಯಾರಾಗಿರ್ತವೆ. ರೈತರು ಅನುಸರಿಸಬೇಕಾದಂತ ಅಂತರ, ಸಾಲಿನಿಂದ ಸಾಲಿಗೆ ರೈತರು 60 ಸೆಂಟಿಮೀಟರ್ ಮತ್ತೆ ಸಸಿಯಿಂದ ಸಸಿಗೆ ರೈತರು 30 ಸೆಂಟಿಮೀಟರ್ನಷ್ಟು ಅಂತರವನ್ನ ಕಾಯ್ದುಕೊಳ್ಬೇಕು. ಈಗ ಸಸಿ ಮಡಿ ಮಾಡಬೇಕಾದ್ರೆ ಗೊಬ್ಬರ ನಿರ್ವಹಣೆ ಎಲ್ಲ ಹೇಗೆ ಮಾಡಬೇಕು? ರಾಸಾಯನಿಕ ಗೊಬ್ಬರಗಳನ್ನ ಹಾಕಬೇಕು, ಬರೀ ಕಾಂಪೋಸ್ಟ್ ಗೊಬ್ಬರನ್ನ ಹಾಕಿ ಮಣ್ಣು ಹರಡ್ಬಿಟ್ಟು ಅದ್ರ ಮೇಲೆ ಬೀಜ ಹರಡಿದ್ರೆ ಸಾಕಾಗುತ್ತಾ? ಸಸಿ ಮಡಿ ತಯಾರು ಮಾಡ್ಕೊಳ್ಳುವಾಗ ಕಾಂಪೋಸ್ಟ್ ಗೊಬ್ಬರ ಅಥವಾ ಕೊಟ್ಟಿಗೆ ಗೊಬ್ಬರ ಹಾಕಿದ್ರೆ ಅಷ್ಟೇ ಸಾಕು. ನೀವು ಮುಖ್ಯ ಬೆಳೆಯನ್ನ ಬೆಳ್ಕೊಳ್ಳುವಾಗ 25 ಟನ್ನಷ್ಟು ಕೊಟ್ಟಿಗೆ ಗೊಬ್ಬರ, ಆಮೇಲೆ 150-175 ಕಿಲೋಗ್ರಾಂನಷ್ಟು ಸಾರಜನಕ, ಪೊಟ್ಯಾಶ್ ಮತ್ತು ರಂಜಕವನ್ನ ಹಾಕೊಳ್ಬೇಕು. ಮತ್ತೆ ಮೊದಲ ಅರ್ಧ ಭಾಗದಷ್ಟು ಸಾರಜನಕ, ಪೂರ್ತಿ ಪೊಟ್ಯಾಶ್, ರಂಜಕ ಮತ್ತು ಫಾಸ್ಫರಸ್ ಅನ್ನ ಹಾಕೊಳ್ಬೇಕು. ಉಳಿದ 50 ಭಾಗವನ್ನ 1 ತಿಂಗಳಾದ್ಮೇಲೆ ನೀವು ಉಳಿದ ಸಾರಜನಕವನ್ನ ಗೊಬ್ಬರವಾಗಿ ಹಾಕಬೇಕು. ಈಗ ಅಂತರವನ್ನ ಕಾಯ್ದುಕೊಂಡು ನಾವು ಸಸಿಯನ್ನ ನಾಟಿ ಮಾಡಲಿಕ್ಕೆ ಅದು ಎಷ್ಟು ದಿನದ ಸಸಿ ಆದ್ರೆ ಬಹಳ ಒಳ್ಳೇದು ಅಂತೀರಿ? ಅದು ಸುಮಾರು 30 ದಿನದ ಸಸಿ ಆಗಿದ್ರೆ ಇನ್ನೂ ಉತ್ತಮ. 30-40 ದಿನದ ಸಸಿ, ಸುಮಾರು 15 ಸೆಂಟಿಮೀಟರ್ನಷ್ಟು ಎತ್ತರ ಇರುವಂತಹ ಸಸಿಗಳನ್ನ ಆಯ್ಕೆ ಮಾಡಿಕೊಂಡು ನಾವು ಮುಖ್ಯ ಭೂಮಿಗೆ ನಾಟಿ ಮಾಡಿಕೊಳ್ಬೇಕು ಸಸಿ ಮಡಿಯಿಂದ. ಈಗ ಸಸಿ ಮಡಿಯನ್ನ ನಾಟಿ ಮಾಡಲಿಕ್ಕೆ ಮೊದಲು ಭೂಮಿ ಸಿದ್ಧತೆ ಮಾಡಿಕೊಳ್ಬೇಕು. ಅದಕ್ಕೆ ಕೊಟ್ಟಿಗೆ ಗೊಬ್ಬರ ಮತ್ತೆ ರಾಸಾಯನಿಕ ಗೊಬ್ಬರಗಳನ್ನ ಪ್ರಾರಂಭದಲ್ಲೇ ಹಾಕಬೇಕಾಗುತ್ತೋ ಆನಂತರ ಕೊಟ್ಟರೆ ಸಾಕು? ಮುಖ್ಯವಾಗಿ ಭೂಮಿಯನ್ನ ಹದ ಮಾಡ್ಕೊಳ್ಳೋಕ್ಕಿಂತ ಮುಂಚೆ 25 ಟನ್ನಷ್ಟು ನಾವು ಗೊಬ್ಬರನ ಹಾಕಿಬಿಟ್ಟು ಸರಿಯಾಗಿ ಉಳುಮೆ ಮಾಡಿಕೊಂಡು ನಂತರ ಮೊದಲಿಗೆ ಗೊಬ್ಬರವನ್ನು ಹಾಕೊಂಡು ಸಸಿಗಳನ್ನ ನಾಟಿ ಮಾಡೋಕ್ಕಿಂತ ಮುಂಚೆ ಒಂದ್ ಸ್ವಲ್ಪ ಗೊಬ್ಬರವನ್ನು ಹಾಕೊಂಡು ಉಳಿದ ಗೊಬ್ಬರವನ್ನ ನಂತರ ಸಮಯದಲ್ಲಿ ಹಾಕೊಳ್ಬೇಕು. ರಾಸಾಯನಿಕ ಗೊಬ್ಬರಗಳನ್ನು ಪ್ರಾರಂಭದಲ್ಲಿ ಕೊಡಬಹುದಾ? ಅವಶ್ಯಕತೆ ಇಲ್ಲ. ನೀವು ಮೊದಲಿಗೆ ಕೊಟ್ಟಿಗೆ ಗೊಬ್ಬರ ಅಥವಾ ಕಾಂಪೋಸ್ಟ್ ಗೊಬ್ಬರವನ್ನ ಮೊದಲಿಗೆ ಕೊಟ್ಟು ನಂತರ ರಾಸಾಯನಿಕ ಗೊಬ್ಬರಗಳ ಹಾಕಿದ್ರೆ ಒಳ್ಳೇದು. ಅಂದ್ರೆ ಪ್ರಾರಂಭದಲ್ಲಿ ಭೂಮಿಯನ್ನು ಹದ ಮಾಡಿಕೊಂಡು ಕಾಂಪೋಸ್ಟ್ ಗೊಬ್ಬರವನ್ನ ಹಾಕೊಂಡು ಸಸಿಯನ್ನ ನಾಟಿ ಮಾಡಿ, ತಾವು ಹೇಳಿದ ನಿರ್ದಿಷ್ಟ ಅಂತರದಲ್ಲಿ ನಾಟಿ ಮಾಡಿ, ಆನಂತರ ಎಷ್ಟು ದಿವಸಗಳಿಗೆ ನಾವು ರಾಸಾಯನಿಕ ಗೊಬ್ಬರಗಳನ್ನು ಕೊಡಬೇಕಾಗುತ್ತೆ? ಮುಖ್ಯವಾಗಿ ನಾಟಿ ಮಾಡೋ ಟೈಮಲ್ಲಿ, ನಾಟಿ ಮಾಡೋ ಸಮಯದಲ್ಲಿ ನೀವು ರಾಸಾಯನಿಕ ಗೊಬ್ಬರಗಳನ್ನ ಹೇಳಿದಂಗೆ ಅರ್ಧದಷ್ಟು ಸಾರಜನಕ, ಪೂರ್ತಿ ಫಾಸ್ಫರಸ್ ಮತ್ತು ರಂಜಕವನ್ನ ಕೊಡಬೇಕು. ಉಳಿದ ಅರ್ಧ ಸಾರಜನಕವನ್ನ 1 ತಿಂಗಳ ನಂತರ ನಾವು ಗೊಬ್ಬರವನ್ನ ಹಾಕಬೇಕು. ಅಂದ್ರೆ ಈ ರಾಸಾಯನಿಕ ಗೊಬ್ಬರಗಳನ್ನ ಹಾಕೋದಕ್ಕೆ ಮುಂಚೆ ತೇವಾಂಶವನ್ನ ಗಮನಿಸಬೇಕು. ತೇವಾಂಶವನ್ನು ಗಮನಿಸೋದು ಮುಖ್ಯ. ಇಂತು ಮೊದಲಿಗೆ ನಾವು ಕೊಟ್ಟಿಗೆ ಗೊಬ್ಬರ ಹಾಕೋ ಒಂದು ಅವಶ್ಯಕತೆ ಏನಂದ್ರೆ ಇದು ತೇವಾಂಶವನ್ನ ಮಣ್ಣಲ್ಲಿ ಹಿಡಿದಿಟ್ಕೊಳ್ಳುತ್ತೆ. ಆದ ಕಾರಣ ನಾವು ಫಸ್ಟ್ ಮೊದಲಿಗೆ ಕೊಟ್ಟಿಗೆ ಗೊಬ್ಬರ ಇಂಥ ಗೊಬ್ಬರಗಳನ್ನ ಹಾಕಬೇಕು. ಈಗ ಪ್ರಮುಖವಾಗಿ ಯಾವ ಗೊಬ್ಬರವನ್ನ ಹಾಕಬೇಕು? ಈಗ ಸಾಮಾನ್ಯವಾಗಿ ರೈತರು ಅಂಗಡಿಯಲ್ಲಿ ಸಿಗೋ ಗೊಬ್ಬರವನ್ನ ತಗೊಂಡ್ಬಿಟ್ಟು ಅವ್ರು ಯಾರೋ ಗೊಬ್ಬರದ ಅಂಗಡಿಯವರು ಏನ್ ಹೇಳ್ತಾರೆ ಆ ಗೊಬ್ಬರವನ್ನ ತಂದು ಹಾಕ್ತಾರೆ. ಈಗ ಇಲ್ಲಿ ಗೊಬ್ಬರದ ನಿರ್ವಹಣೆ ಬಹಳ ಮುಖ್ಯವಾಗುತ್ತೆ. ತಾವು ಹೇಳಿದ್ರೆ 2 ಕಂತುಗಳಲ್ಲಿ ಕೊಡಬೇಕು ಅಂತ, ಯಾವ್ಯಾವ ಗೊಬ್ಬರವನ್ನ ಎಷ್ಟು ಕೊಡಬೇಕಾಗತ್ತೆ? ಈಗ ಯೂರಿಯಾ, ಯೂರಿಯಾ ಹೇಳಿದಂಗೆ 150 kg ಪ್ರತಿ ಹೆಕ್ಟರ್ಗೆ. ಆಮೇಲೆ ಡಿ ಎ ಪಿ ಅಥವಾ ಎಸ್ ಎಸ್ ಪಿ ಅದು 75 kg. ಆಮೇಲೆ ರಂಜಕ ಎಂ ಒ ಪಿ ಯೂನಿಟ್ ಆಫ್ ಪೊಟ್ಯಾಶ್ ಇದು ಕೂಡ 75 kg ಪ್ರತಿ ಹೆಕ್ಟರ್ನಷ್ಟು ನಾವು ಹಾಕಬೇಕು ಗೊಬ್ಬರವನ್ನು. ಗೊಬ್ಬರಗಳ ನಿರ್ವಹಣೆ ಮೆಣಸಿನಕಾಯಿ ಬೇಸಾಯದಲ್ಲಿ ಅವಶ್ಯಕತೆ ಇರುತ್ತೆ. ಈಗ ಗೊಬ್ಬರ ಹಾಕೋ ಕ್ರಮನೂ ಸಹ ಬಹಳ ಮುಖ್ಯವಾಗುತ್ತೆ. ಗಿಡದ ಬುಡಕ್ಕೆ ಹಾಕಬೇಕು, ಗಿಡದಿಂದ ಎಷ್ಟು ಅಂತರ ಇಟ್ಟು ಹಾಕಬೇಕು, ಮತ್ತೆ ಹಾಕಿದ ಮೇಲೆ ಮಣ್ಣೇನಾರ ಮುಚ್ಚಬೇಕಾಗುತ್ತಾ? ಇದು ಮಾತ್ರ ಇದು ರೈತರು ಗಮನಿಸಬೇಕಾದಂತಹ ಅಂಶ. ಗೊಬ್ಬರವನ್ನ ಯಾವಾಗಲೂ ಸಸಿಗಳಿಂದ ಒಂದು ಸ್ವಲ್ಪ ದೂರ ಬಿಟ್ಟು ಹಾಕಬೇಕು, ಇಲ್ಲಾಂದ್ರೆ ಗೊಬ್ಬರಗಳ ಒಂದು ಇನ್ಫ್ಲೂಯೆನ್ಸ್ ಇಂದ ಅದು ಸಸಿಗಳು ಸುಟ್ಟು ಹೋಗೋ ಇದಿರುತ್ತೆ. ಗೊಬ್ಬರ ಹಾಕಿದ್ಮೇಲೆ ಅದನ್ನ ಸರಿಯಾಗಿ ಮಣ್ಣಿಂದ ಮುಚ್ಚಿಬಿಟ್ಟು ನೀವು ನೀರನ್ನ ಹಾಸಬೇಕು ಅಥವಾ ನೀರಾವರಿಯನ್ನ ಕೊಡಬೇಕು. ಆ ಗೊಬ್ಬರ ಹಾಕಿದ ಮೇಲೆ ಹಾಗೆ ಅದನ್ನ ಮಣ್ಣಲ್ಲೇ ಬಿಟ್ಬಿಡಬಾರದು, ನೀರಾವರಿಯನ್ನು ನೀವು ಕರೆಕ್ಟ್ ಆಗಿ ಕೊಡಬೇಕು. ಸರಿಯಾಗಿ ನೀರಾವರಿ ವ್ಯವಸ್ಥೆ ಇದ್ರೆ ನೀರಾವರಿಯನ್ನು ಕೊಡ್ಲಿಕ್ಕೆ ಆಗುತ್ತೆ. ಈ ಮಳೆಯಾಶ್ರಿತದಲ್ಲಾದ್ರೆ ಮಳೆಯಾಶ್ರಿತದಲ್ಲಿ ನಮ್ಮ ಖುಷ್ಕಿ ಪ್ರದೇಶದಲ್ಲೆಲ್ಲ ಜೂನ್ ಜುಲೈನಲ್ಲೇ ಅವರು ಬಿತ್ತನೆ ನಾಟಿ ಮಾಡ್ಕೊಳ್ಳೋದು. ಹೀಗಾಗಿ ಮಳೆ ಆದ್ಮೇಲೆ ಅವರು ಒಂದ್ ಸ್ವಲ್ಪ ಸಸಿಯಿಂದ ದೂರ ಬಿಟ್ಟು ಗೊಬ್ಬರಗಳನ್ನ ಹಾಕೊಳ್ಬಹುದು. ಒಂದ್ ವೇಳೆ ಕೃಷಿ ಹೊಂಡಗಳನ್ನ ಏನಾರ ಮಾಡಿ ನೀರ್ ಶೇಖರಣೆ ಮಾಡಿಕೊಂಡಿದ್ರೆ ಅದ್ರ ಮೂಲಕವಾಗಿ ನೀರನ್ನ ಹಾಯವಾರಿ ಮಾಡ್ಕೊಳ್ಳೋದು ಒಳ್ಳೇದು ಅಂತ ಹೇಳಿ ಆ ಪದ್ಧತಿನೂ ಕೂಡ ಉತ್ತಮ. ಕೃಷಿ ಹೊಂಡಗಳಿದ್ರೆ ರೈತರು ಆ ಮೂಲಕನು ಅವರು ನೀರನ್ನ ಹಾಯಿಸಿಕೊಳ್ಬಹುದು. ಒಟ್ಟಾರೆಯಾಗಿ ಈ ರೀತಿ ಗೊಬ್ಬರ ನಿರ್ವಹಣೆ ಮತ್ತೆ ನಿರ್ದಿಷ್ಟವಾದ ಅಂತರವನ್ನ ಕಾಯ್ದುಕೊಂಡು ಸರಿಯಾಗಿ ನೀರಿನ ನಿರ್ವಹಣೆ ಮಾಡಿದರೆ ತಾವು ಹೇಳದಷ್ಟು ಇಳುವರಿಯನ್ನ ಪಡೀಲಿಕ್ಕೆ ಖಂಡಿತ ಸಾಧ್ಯ ಇದೆ. ಖಂಡಿತ ಸಾಧ್ಯ ಇದೆ. ರೈತರು ಮೆಣಸಿನಕಾಯಿ ಬೆಳೆಯನ್ನ ಸರಿಯಾಗಿ ನಿರ್ವಹಣೆ ಮಾಡಿದ್ರೆ ನಾನು ಹೇಳಿದಂಗೆ 7.5 ಟನ್ನಷ್ಟು ಒಣಮೆಣಸಿನಕಾಯಿ, 25-30 ಟನ್ನಷ್ಟು ಪ್ರತಿ ಹೆಕ್ಟರ್ಗೆ ಹಸಿ ಮೆಣಸಿನಕಾಯಿ ಅವರನ್ನ ಇಳುವರಿಯಷ್ಟು ಪಡಿಬಹುದು. ಇನ್ನು ಈರುಳ್ಳಿನೂ ಸಹ ನಮ್ಮ ಭಾಗದಲ್ಲಿ ಬೆಳೀತಾರೆ. ಈಗ ಪ್ರಮುಖವಾಗಿ ಈರುಳ್ಳಿಗೆ ನಾಟಿ ಮಾಡಲಿಕ್ಕೆ ಭೂಮಿ ಸಿದ್ಧತೆ ಮತ್ತೆ ಬೀಜದ ಆಯ್ಕೆ ಇಲ್ಲಿ ಪ್ರಮುಖವಾದಂತಹ ಅಂಶ. ಯಾವ ಮಣ್ಣಿನಲ್ಲಿ ನಾವು ಈರುಳ್ಳಿಯನ್ನು ಬೆಳೆದರೆ ಹೆಚ್ಚು ಇಳುವರಿ ತಗೊಳ್ಳಿಕ್ಕೆ ಸಾಧ್ಯ, ಮತ್ತೆ ಬೀಜದ ಆಯ್ಕೆಯನ್ನು ಹೇಗೆ ಮಾಡ್ಕೊಳ್ಬೇಕು? ಮುಖ್ಯವಾಗಿ ರೈತರು ಗಮನಿಸಬೇಕಾದ ಅಂಶ ಅಂದ್ರೆ ಮಣ್ಣಿನ ವಿಷಯಕ್ಕೆ ಬರೋದಾದ್ರೆ ಮರಳು ಮಿಶ್ರಿತ ಗೋಡು ಮಣ್ಣು ಈ ಬೆಳೆಗೆ ಸೂಕ್ತ. ಯಾಕಂದ್ರೆ ನೀವು ಕಪ್ಪು ಮಣ್ಣಲ್ಲಿ ಬೆಳೀತಾ ಇದ್ರೆ ಗಡ್ಡೆಯ ಪ್ರಮಾಣ ಮತ್ತು ಗಡ್ಡೆಯ ಗಾತ್ರ ಕುಗ್ಗತ್ತೆ. ಆದ್ರಿಂದ ಈರುಳ್ಳಿಗೆ ಮುಖ್ಯವಾಗಿ ಮರಳು ಮಿಶ್ರಿತ ಗೋಡು ಮಣ್ಣು ಬೇಕು. ಅದಲ್ಲದೆ ಈರುಳ್ಳಿಯ ಬೇರುಗಳು ಮೇಲ್ಮಟ್ಟದಲ್ಲಿ ಇರೋದ ಕಾರಣ ಮರಳು ಮಿಶ್ರಿತ ಗೋಡು ಮಣ್ಣು ಇದು ಈ ಬೆಳೆಗೆ ಸೂಕ್ತ. ಇನ್ನು ರೈತರು ಇನ್ನೊಂದು ಅಂಶ ಗಮನಿಸಬೇಕಂದ್ರೆ ತಳಿಗಳ ಆಯ್ಕೆ ಈರುಳ್ಳಿಯಲ್ಲಿ ಮುಖ್ಯವಾದದ್ದು. ಏಕೆಂದ್ರೆ ಈರುಳ್ಳಿಯನ್ನು ನಮ್ಮ ರಾಜ್ಯದಲ್ಲಿ ಮುಖ್ಯವಾಗಿ ಮುಂಗಾರು ಮತ್ತು ಹಿಂಗಾರು ಎರಡು ಸಮಯದಲ್ಲಿ ಹಾಕೋ ಕಾರಣ ಮುಂಗಾರು ಬೆಳೆಯಾಗಿ ಅದಕ್ಕೆ ಅಂತಾನೆ ಬೇರೆ ತಳಿಗಳು ಅಭಿವೃದ್ಧಿಪಡಿಸಲಾಗಿದೆ ಮತ್ತು ಹಿಂಗಾರಿಗೆ ಅಂತಾನೆ ಬೇರೆ ತಳಿಗಳನ್ನು ಅಭಿವೃದ್ಧಿಪಡಿಸಲಾಗಿದೆ. ನೀವು ಮುಂಗಾರು ತಳಿಯನ್ನು ಹಿಂಗಾರಲ್ಲಿ ಹಾಕೋದು ಅಥವಾ ಹಿಂಗಾರು ತಳಿಯನ್ನು ಮುಂಗಾರಲ್ಲಿ ಹಾಕ್ತಾ ಇದ್ರೆ ಅಲ್ಲಿ ಗಡ್ಡೆಗಳ ಗಾತ್ರ ಕುಗ್ಗತ್ತೆ, ಅದಲ್ಲದೆ ನೀವು ಗಣನೀಯವಾಗಿ ಇಳುವರಿ ಕುಂಠಿತಗೊಳ್ಳುತ್ತದೆ. ಆದ ಕಾರಣ ರೈತರು ಮುಖ್ಯವಾಗಿ ಮುಂಗಾರು ಸಮಯದಲ್ಲಿ ಸರಿಯಾಗಿ ಭೂಮಿಯನ್ನು ಹದ ಮಾಡಿಕೊಂಡು ನಮ್ಮ ರಾಜ್ಯದಲ್ಲಿ ಮುಂಗಾರು ಸಮಯದಲ್ಲಿ ಅಭಿವೃದ್ಧಿಪಡಿಸಿದಂತ ಮುಂಗಾರಿಗೆ ಅಂತ ಅಭಿವೃದ್ಧಿಪಡಿಸಿದ ತಳಿಗಳಾದ ಅರ್ಕ ಕಲ್ಯಾಣ್, ನಾಸಿಕ್ ರೆಡ್, ಅಗ್ರಿಫೋನ್ ಡಾರ್ಕ್ ರೆಡ್, ಬಳ್ಳಾರಿ ರೆಡ್ ಮತ್ತೆ ಈರುಳ್ಳಿ ಬೆಳ್ಳುಳ್ಳಿ ಸಂಶೋಧನಾ ಸಂಸ್ಥೆ ಅಭಿವೃದ್ಧಿಪಡಿಸಿರುವಂತಹ ಭೀಮಾ ರೆಡ್, ಭೀಮಾ ಸೂಪರ್ ಈ ತಳಿಗಳನ್ನು ಅವರು ನಾಟಿ ಮಾಡಿಕೊಳ್ಬಹುದು. ಮತ್ತೆ ಹಿಂಗಾರಿಗೆ ಅಂತಾನೆ ಭೀಮಾ ಲೈಟ್ ರೆಡ್, ಭೀಮಾ ಶಕ್ತಿ, ಅಗ್ರಿಫೋನ್ ಲೈಟ್ ರೆಡ್ ಈ ತಳಿಗಳನ್ನ ಅವರು ಹಿಂಗಾರಿಗೆ ನಾಟಿ ಮಾಡ್ಕೊಳ್ಬಹುದು. ಸಸಿ ಫಸ್ಟ್ ಮೊದಲಿಗೆ ಸಸಿ ಮಡಿಗಳಲ್ಲಿ ಸಸಿಗಳನ್ನ ಅಭಿವೃದ್ಧಿಪಡಿಸಿಕೊಂಡು ಆಮೇಲೆ ಅದನ್ನ ಮುಖ್ಯ ಭೂಮಿಗೆ ನಾಟಿ ಮಾಡ್ಕೊಳ್ಬಹುದು. ಮತ್ತೆ ಇದನ್ನ ಸಸಿ ಮಡಿಗಳನ್ನ ಕೊಡು ಇಲ್ಲಿ 7.5 meter ಉದ್ದ, 1.2 meter ಅಗಲ ಈ ರೀತಿಯ ಸಸಿ ಮಡಿಗಳನ್ನ ಮಾಡಿಕೊಂಡು ಇಂತ ಸುಮಾರು 25 ಸಸಿ ಮಡಿಗಳು ಬೇಕಾಗ್ತವೆ ಒಂದು ಹೆಕ್ಟರ್ಗೆ. ಆಮೇಲೆ ಬೀಜ ಪ್ರಮಾಣ 8-10 kg ಪ್ರತಿ ಹೆಕ್ಟರ್ಗೆ ಬೇಕಾಗತ್ತೆ. ನೀವು ಇಲ್ಲಿ ನಮ್ಮ ರಾಜ್ಯದಲ್ಲಿ ಈರುಳ್ಳಿಯನ್ನ ಎರಡು ವಿಧಗಳಲ್ಲಿ ಇದು ಬಿತ್ತನೆ ಮಾಡ್ತಾರೆ. ಮೊದಲೇ ವಿಧಾನ ಅಂದ್ರೆ ಚೆಲ್ಲುವುದು. ಈ ವಿಧಾನದಲ್ಲಿ ಮೊದಲಿಗೆ ಭೂಮಿಯನ್ನ ಸರಿಯಾಗಿ ಹದ ಮಾಡಿಕೊಂಡು ಇದನ್ನ 1.2 meter ಅಗಲ ಇರುವಂತಹ ಸಸಿ ಮಡಿಗಳನ್ನ 1.2 meter ಮಡಿಗಳನ್ನ ತಯಾರು ಮಾಡಿಕೊಂಡು ಆ ಮಡಿಗಳಲ್ಲಿ ಬೀಜಗಳನ್ನ ಚೆಲ್ತಾರೆ. 4 ವಾರಗಳ ನಂತರ ಪ್ರತಿ 10 cm ಅಥವಾ ಪ್ರತಿ 5 cm ನಂತೆ ಸಸಿಗಳ ಅಂತರವನ್ನು ಕೈಕೊಂಡು ಉಳಿದ ಸಸಿಗಳನ್ನ ಚೂಟ್ ಹಾಕ್ತಾರೆ. ಇದು ಚೆಲ್ಲುವುದು ವಿಧಾನ. ನಂತರ ಕೂರಿಗೆಯಿಂದ ಬಿತ್ತನೆ ಮಾಡುವಂತ ವಿಧಾನ. ಇದು ಉತ್ತರ ಕರ್ನಾಟಕದಲ್ಲಿ ಸಾಮಾನ್ಯವಾಗಿ ಬಳಸುವಂತ ವಿಧಾನ. ಇಲ್ಲಿ ಅರವತ್ತು ಸೆಂಟಿಮೀಟರ್ನಷ್ಟು ಬೋಲ್ಗಳನ್ನು ನಿರ್ಮಿಸಿಕೊಂಡು ಕೂರಿಗೆಯಿಂದ ಸಸಿ ಬೀಜವನ್ನ ಬಿತ್ತಾರೆ. ಮತ್ತೆ ನಂತರ ಇದಕ್ಕೆ ಮುಖ್ಯವಾಗಿ ಈರುಳ್ಳಿಗೆ 25 ಟನ್ ಪ್ರತಿ ಹೆಕ್ಟರ್ನಷ್ಟು ಕೊಟ್ಟಿಗೆ ಗೊಬ್ಬರ, 125 ಕೆಜಿ ಪ್ರತಿ ಹೆಕ್ಟರ್ ಸಾರಜನಕ, 75 ಕೆಜಿ ಪ್ರತಿ ಹೆಕ್ಟರ್ ಫಾಸ್ಫರಸ್, ಮತ್ತೆ 125 ಕೆಜಿ ಪ್ರತಿ ಹೆಕ್ಟರ್ ರಂಜಕವನ್ನು ಕೊಡಬೇಕು. ಈರುಳ್ಳಿ ಬೆಳೆ ನೀರಿನ ನಿರ್ವಹಣೆಗೆ ಬರೋದಾದ್ರೆ ನಾನು ಆವಾಗಲೇ ಹೇಳಿದೆ, ಈರುಳ್ಳಿ ಬೆಳೆಯಲ್ಲಿ ಬೇರುಗಳು ಮೇಲ್ಮಟ್ಟದಲ್ಲಿ ಇರೋ ಕಾರಣ ಇದಕ್ಕೆ ಹೆಚ್ಚಿಗೆ ನೀರಾವರಿ ಕೊಡಬೇಕು, ಇದಕ್ಕೆ ಹೆಚ್ಚಿಗೆ ನೀರನ್ನ ಉಣಿಸಬೇಕು. ಆದ ಕಾರಣ ಪ್ರತಿ 2 ದಿನಕ್ಕೊಮ್ಮೆ ನೀವು ಈರುಳ್ಳಿಗೆ ನೀರನ್ನ ಹಾಯಿಸಬೇಕು. ಇನ್ನು ಇಳುವರಿ ವಿಷಯಕ್ಕೆ ಬರೋದಾದ್ರೆ ಮುಂಗಾರು ಸಮಯದಲ್ಲಿ ಒಂದ್ ಸ್ವಲ್ಪ ಇಳುವರಿ ಕುಂಟಿಗೆ ತಗೊಳ್ಳುತ್ತದೆ. ಹಿಂಗಾರಿಗೆ ಇದು ಮಾಡಿ ನೋಡಿದ್ರೆ ಮುಂಗಾರಿನಲ್ಲಿ ಒಂದ್ ಸ್ವಲ್ಪ ವ್ಯತ್ಯಾಸ ಇರುತ್ತೆ. ಯಾಕಂದ್ರೆ ಆ ಸಮಯದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಬೀಳೋ ಕಾರಣ, ಮತ್ತೆ ಕೀಟಬಾಧೆ ರೋಗಬಾಧೆ ಇದು ಹೆಚ್ಚಾಗಿ ಇರೋ ಕಾರಣ ಮುಂಗಾರಿನಲ್ಲಿ ಇಳುವರಿ ಕುಂಠಿತಗೊಳ್ಳುತ್ತದೆ. ಸುಮಾರು ಮುಂಗಾರು ಸಮಯದಲ್ಲಿ 20-25 ಟನ್ ಅಷ್ಟು ನಾವು ಇಳುವರಿನ ಪಡ್ಕೊಳ್ಬಹುದು. ಇನ್ನು ಹಿಂಗಾರು ಸಮಯದಲ್ಲಿ ಇಳುವರಿ ಸ್ವಲ್ಪ ಜಾಸ್ತಿ ಇರುತ್ತೆ. ಆ ಸಮಯದಲ್ಲಿ ನಾವು 35-40 ಟನ್ ಅಷ್ಟು ನಾವು ಇಳುವರಿಯನ್ನ ಈರುಳ್ಳಿಯಲ್ಲಿ ಪಡ್ಕೊಳ್ಬಹುದು. ಇಲ್ಲಿ ಕೂಡ ಗೊಬ್ಬರ ಹಾಕುವಾಗ ಮುಖ್ಯವಾಗಿ ಈರುಳ್ಳಿಯಲ್ಲಿ ರೈತರು ಇನ್ನೊಂದು ಗಮನಿಸಬೇಕಾದ್ರೆ ಸಲ್ಪರ್ನ ಸ್ವಲ್ಪ ಜಾಸ್ತಿ ಹಾಕೊಳ್ಬೇಕು. ಯಾಕಂದ್ರೆ ಗಡ್ಡೆಗಳಲ್ಲಿ ಸಲ್ಪರ್ ಪ್ರಮಾಣವು ಸ್ವಲ್ಪ ಜಾಸ್ತಿ ಇರೋ ಕಾರಣ ಸಲ್ಪರ್ನ ಈ ಸಾರಜನಕ, ಫಾಸ್ಫರಸ್ ಮತ್ತೆ ರಂಜಕ ಜೊತೆ ಸಲ್ಪರ್ ಅನ್ನು ಕೂಡ ಗಣನೀಯ ಪ್ರಮಾಣದಲ್ಲಿ ಕೊಡಬೇಕು. ಇಲ್ಲೂ ಕೂಡ ಸಸಿಗಳಿಂದ ದೂರದಲ್ಲಿ ಗೊಬ್ಬರಗಳನ್ನ ಹಾಕಬೇಕು ಮುಖ್ಯವಾದ ಅಂಶ. ಇನ್ನು ಅಕ್ಷಯ ಅಂಗಡಿಯವರ, ಈಗ ಹರಳು ರೂಪದ ಗೊಬ್ಬರಗಳನ್ನ ಬಳಸ್ತಾ ಇದ್ದಾರೆ ರೈತರು, ಅದ್ರ ಜೊತೆಗೆ ಈಗ ದ್ರವ ರೂಪದ ಗೊಬ್ಬರಗಳು ಸಹ ನಮಗೆ ಮಾರುಕಟ್ಟೆನಲ್ಲಿ ಸಿಗ್ತಾ ಇದೆ, ಬಹಳಷ್ಟು ಜನ ರೈತರು ಬಳಸ್ತಾ ಇದ್ದಾರೆ. ಈ ದ್ರವ ರೂಪದ ಗೊಬ್ಬರವನ್ನ ಮೆಣಸುಗಾಯಿ ಮತ್ತೆ ಈರುಳ್ಳಿನಲ್ಲಿ ಬಳಸಲಿಕ್ಕೆ ಸಾಧ್ಯತೆಗಳಿದೆಯಾ? ಈಗ ಇದು ಈರುಳ್ಳಿಯಲ್ಲಿ ನಾವು ಹನಿ ನೀರಾವರಿ ಪದ್ಧತಿಯನ್ನು ಕೂಡ ಅಳವಡಿಸಿಕೊಂಡಿದ್ದಾರೆ ರೈತರು. ಮುಖ್ಯವಾಗಿ ಆ ಹನಿ ನೀರಾವರಿ ಪದ್ಧತಿಯಲ್ಲಿ ಕೂಡ ನಾವು ನೀರಿನಲ್ಲಿ ಕರಗಿ ಹೋಗುವಂತ ಗೊಬ್ಬರಗಳನ್ನು ಕೂಡ ಉಪಯೋಗಿಸಬಹುದು. ಮುಖ್ಯವಾಗಿ ನಾನು ಆವಾಗಲೇ ಹೇಳಿದೆ ಸಲ್ಪರ್ ಇದು ಮುಖ್ಯವಾಗಿ ಗಡ್ಡೆಗಳ ಗಣನೀಯ ಗಾತ್ರ ಏರಿಕೆಗೆ ಮತ್ತೆ ಗಡ್ಡೆಯ ಒಂದು ಕ್ವಾಲಿಟಿ ಗಡ್ಡೆಯ ಗುಣಮಟ್ಟಕ್ಕೆ ಈ ಒಂದು ಸಲ್ಪರ್ನ ನಾವು ಹನಿ ನೀರಾವರಿ ಮೂಲಕ ಕೊಡಬಹುದು. ಮೆಣಸಿನಕಾಯಿಯಲ್ಲಿ ಇನ್ನೂವರೆಗೂ ಮುಖ್ಯವಾಗಿ ಮೆಣಸಿನಕಾಯಿಯಲ್ಲಿ ಹೂ ಉದುರೋದು ಇದೊಂದು ದೊಡ್ಡ ಸಮಸ್ಯೆ, ಹೂ ಉದುರೋದು ಮೆಣಸಿನಕಾಯಿಯಲ್ಲಿ. ಆದ ಕಾರಣ ರೈತರು ಪ್ಲಾನೋಫಿಕ್ಸ್ ಅಂತ ಮಾರುಕಟ್ಟೆಯಲ್ಲಿ ಸಿಗುತ್ತೆ, NAA, ಇದನ್ನ 50 PPM ಪ್ರಮಾಣದಲ್ಲಿ ನಾವು ಸಿಂಪಡಣೆ ಮಾಡಬೇಕು. ಎಲ್ಲಿ ಹೂ ಉದುರೋದು ಮತ್ತು ಕಾಯಿಗಳು ಉದುರಕ್ಕೆ ಅಂತ ತಡೆಗಟ್ಟಕ್ಕೆ ರೈತರು ಪ್ಲಾನೋಫಿಕ್ಸ್ ಅಥವಾ NAA 50 PPM ನಷ್ಟು ಸಿಂಪಡಣೆ ಮಾಡಬೇಕು. ಎಲ್ಲ ಕ್ರಮವನ್ನ ಕೈಗೊಂಡ್ರೆ ಮೆಣಸಿನಕಾಯಿ ಮತ್ತು ಈರುಳ್ಳಿನಲ್ಲಿ ಉತ್ತಮ ಇಳುವರಿಯನ್ನು ಪಡೀಲಿಕ್ಕೆ ಸಾಧ್ಯವಾಗುತ್ತೆ. ಒಳ್ಳೆಯದು ಡಾಕ್ಟರ್ ಅಕ್ಷಯ ಅಂಗಡಿಯವರೇ, ಈ ಈರುಳ್ಳಿ ಮತ್ತು ಮೆಣಸಿನಕಾಯಿ ಬೆಳೆ ಉತ್ಪಾದನಾ ತಾಂತ್ರಿಕತೆ ಬಗ್ಗೆ ನಮ್ಮ ರೈತರಿಗೆ ವಿವರವಾದ ಮಾಹಿತಿಯನ್ನು ನೀಡಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ ಸರ್. ನಮಸ್ಕಾರ ಸರ್. ಇದುವರೆಗೂ ಈರುಳ್ಳಿ ಮತ್ತು ಮೆಣಸಿನಕಾಯಿ ಬೆಳೆಗಳ ಉತ್ಪಾದನೆ, ತಾಂತ್ರಿಕತೆ ಮತ್ತು ನಿರ್ವಹಣೆ ಕುರಿತು ಮೂಡಿಗೆರೆ ತೋಟಗಾರಿಕಾ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಅಕ್ಷಯ ಅಂಗಡಿಯವರೊಡನೆ ಸಂದರ್ಶನ ಕೇಳಿದ್ರಿ. ಇವರನ್ನು ಸಂದರ್ಶಿಸಿದವರು HN ಸುಬ್ರಹ್ಮಣ್ಯ. ಇನ್ನು ಮುಂದೆ ಸಾವಯವ ಪದ್ಧತಿಯಲ್ಲಿ ಪಡವಲಕಾಯಿ ಬೇಸಾಯ, ಈ ಕುರಿತು ಶಿವಮೊಗ್ಗದ ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾಲಯದ ಸಂಶೋಧನಾ ವಿದ್ಯಾರ್ಥಿಯಾದ ಕೆ ಮೋಹನ್ ಕುಮಾರ್ ಅವರಿಂದ ಕೃಷಿ ಮಾಹಿತಿ. ಎಲ್ರಿಗೂ ನಮಸ್ಕಾರ ರೈತ ಬಾಂಧವರೇ, ನನ್ನ ಹೆಸರು ಮೋಹನ್ ಕುಮಾರ್ ಅಂತ. ನಾನು ಸಾವಯವ ಯಾವ ರೀತಿಯಲ್ಲಿ ಪಡವಲಕಾಯಿಯನ್ನು ಬೆಳವಣಿಗೆ ಮಾಡಬಹುದು ಅಂತ ಸಂಶೋಧನೆಯನ್ನು ಕೈಗೊಂಡಿದ್ದು, ನನ್ನ ಸಂಶೋಧನೆಯಲ್ಲಿ ಕಂಡುಬಂದಂತಹ ಕೆಲವು ಪ್ರಮುಖ ಅಂಶಗಳನ್ನು ನಿಮ್ಮ ಜೊತೆ ನಾನು ಹಂಚಿಕೊಳ್ಳಲಿದ್ದೇನೆ ಇವತ್ತು. ಪ್ರಥಮವಾಗಿ ನಮ್ಮೆಲ್ಲರಿಗೂ ತಿಳಿದಿರುವ ಹಾಗೆ ಸಾವಯವ ಕೃಷಿ ಎಂದರೆ ನಮಗೇನು ಹೊಸದಲ್ಲ, ನಮ್ಮ ತಾತ ಮುತ್ತಾತರ ಕಾಲದಿಂದಲೂ ನಾವೆಲ್ಲ ಮಾಡ್ತಾನೆ ಬಂದಿರತಕ್ಕಂಥದ್ದು. ಬಟ್ ಆದರೆ ಕಾಲಕ್ರಮೇಣ ಹಸಿರು ಕ್ರಾಂತಿಯ ನಂತರ 1960ರ ದಶಕದ ನಂತರ ನಾವು ಯಥೇಚ್ಛವಾಗಿ ರಾಸಾಯನಿಕಗಳ ಬಳಕೆಗೆ ಹೋದ್ವಿ. ಅಂದರೆ ಕೊಟ್ಟಿಗೆ ಗೊಬ್ಬರದ ಬದಲಾಗಿ ರಾಸಾಯನಿಕ ಗೊಬ್ಬರಗಳು, ಕೀಟ ಹಾಗೂ ರೋಗಗಳನ್ನು ತಡೆಗಟ್ಟಲಿಕ್ಕೋಸ್ಕರ ಬೀಡೆ ನಾಶಕಗಳನ್ನು ಯಥೇಚ್ಛವಾಗಿ ಬಳಸ್ತಾ ಇದ್ದೇವೆ. ಸೊ ಈ ನಿಟ್ಟಿನಲ್ಲಿ ಇವತ್ತೇನಾಗಿದೆ ಅಂತಂದ್ರೆ, ಆಹಾರ ಉತ್ಪಾದನೆಯನ್ನು ಹೆಚ್ಚಿಸುವುದು ಒಂದು ಹಂತದಲ್ಲಿ ನಮಗೆಲ್ಲ ಬೇಕಾಗಿತ್ತು. ಆದರೆ ಇವತ್ತು ಏನಾಗಿದೆ ಅಂತಂದ್ರೆ, ಎಷ್ಟರ ಮಟ್ಟಿಗೆ ಈ ಉತ್ಪಾದಿಸಿದಂತಹ ಆಹಾರವು ಈ ಪೀಡೆನಾಶಕಗಳು ಹಾಗೂ ರಾಸಾಯನಿಕಗಳಿಂದ ಸಂಪೂರ್ಣವಾಗಿ ಹೊರಬಂದು ನಮ್ಮ ಆರೋಗ್ಯವನ್ನು ಕಾಪಾಡುವಲ್ಲಿ ಪಾತ್ರ ವಹಿಸುತ್ತದೆ ಎಂತಕ್ಕಂಥದ್ದು ನಾವು ಮಾರ್ಕೆಟ್ಗೆ ತಲುಪಿದ ತಕ್ಷಣ ನಮ್ಮೆಲ್ಲರ ಮೈಂಡ್ಗೆ ಬರುವಂತಹ ಪ್ರಮುಖ ಅಂಶವಾಗಿದೆ. ಹಾಗೂ ನಾವೆಲ್ಲರೂ ಗಮನಿಸ್ತಾ ಇದ್ರೆ ಇವತ್ತು ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾವಯವ ಪದಾರ್ಥಗಳಿಗೆ ಬೇಡಿಕೆ ಹೆಚ್ಚುತ್ತಾ ಇದೆ. ಅಂದ್ರೆ ಇವಾಗ ನಾವು ಅಸಾವಯವ ಅಂದ್ರೆ ರಾಸಾಯನಿಕಗಳನ್ನು ಉಪಯೋಗಿಸಿ ಬೆಳೆದ ಪದಾರ್ಥಗಳು ಇಳುವರಿ ಹೆಚ್ಚಾಗಿದ್ರೂ ಕೂಡ ಅದಕ್ಕೆ ಸಿಗುವಂತಹ ಬೆಲೆ ತುಂಬಾ ಕಡಿಮೆ. ಅದೇ ಸಾವಯವ ರೀತಿಯಲ್ಲಿ ಬೆಳವಣಿಗೆ ಮಾಡಿದಂತಹ ಪದಾರ್ಥಗಳಿಗೆ ಮಾರುಕಟ್ಟೆಯಲ್ಲಿ ಇವಾಗ 10-15 ರೂಪಾಯಿ ಅಧಿಕ ಪ್ರಮಾಣದಲ್ಲಿ ಬೆಲೆ ಸಿಗ್ತಾ ಇದೆ. ಸೊ ಈ ನಿಟ್ಟಿನಲ್ಲಿ ಸಾವಯವ ಪದ್ಧತಿಯಲ್ಲಿ ನಾವು ಕೃಷಿಯಲ್ಲಿ ತೊಡಗುವುದು ಇಂದಿನ ದಿನದ ಎಲ್ಲರ ಅಗತ್ಯತೆಯಾಗಿದೆ. ನಮಗೆಲ್ಲರೂ ತಿಳಿದಿರುವ ಹಾಗೆ ಪಡವಲಕಾಯಿಯು ಸಮಶೀತೋಷ್ಣ ವಲಯಗಳು ಅದರಲ್ಲೂ ಎಸ್ಪೆಷಲಿ ದಕ್ಷಿಣ ಭಾರತದಲ್ಲಿ ಪ್ರಮುಖವಾದಂತಹ ಬಳ್ಳಿಯ ತರಕಾರಿ ಬೆಳೆಯಾಗಿದೆ. ಈ ಬೆಳೆಯನ್ನು ದಕ್ಷಿಣ ಭಾರತದ ಕೆಲವು ರಾಜ್ಯಗಳಾದಂತಹ ತಮಿಳುನಾಡು, ಕೇರಳ ಹಾಗೂ ದಕ್ಷಿಣ ಜಿಲ್ಲೆಗಳಲ್ಲಿ ಯಥೇಚ್ಛವಾಗಿ ಮನೆಯ ಮುಂದಿರುವಂತಹ ಚಪ್ಪರದ ಮೇಲೆ ಹಬ್ಬಿಸಿ ಎಲ್ಲರೂ ಬೆಳವಣಿಗೆ ಮಾಡ್ತಾ ಇದ್ದಾರೆ. ಇದನ್ನೇ ನಾವು ಹೆಚ್ಚಿನ ಪ್ರಮಾಣದಲ್ಲಿ ಅಂದ್ರೆ ನಮ್ಮ ತೋಟಗಳಲ್ಲಿ ಯಾವ ರೀತಿಯಲ್ಲಿ ಉತ್ಪಾದಿಸಬಹುದು ಅಂತ ಕ್ರಮಗಳನ್ನು ಇವಾಗ ತಿಳಿದುಕೊಳ್ಳೋಣ. ಪ್ರಪ್ರಥಮವಾಗಿ ಭೂಮಿಯನ್ನು ಹದ ಮಾಡುವಿಕೆ. ಭೂಮಿಯನ್ನು ಹದ ಮಾಡುವಿಕೆ ಅಂದ ತಕ್ಷಣನೇ ನಮಗೆ ಇವಾಗ ಭೂಮಿಗೆ ಸರಿಯಾದ ಪ್ರಮಾಣದಲ್ಲಿ ತಯಾರಾಗಿದ್ದರೆ ಇದು ಭೂಮಿಯಲ್ಲಿ ನೀರು, ಕಲೆ ಹಾಗೂ ಮುಂದಿನ ಹಂತಗಳಲ್ಲಿ ಆ ಬೆಳೆಯನ್ನು ಸರಿಯಾದ ರೀತಿಯಲ್ಲಿ ಕೊಂಡೊಯ್ಯುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಭೂಮಿಯನ್ನು ಹದ ಮಾಡುವಲ್ಲಿ 2-3 ಬಾರಿ ಹದ ಮಾಡಬೇಕು. ಸರಿಯಾದ ಪ್ರಮಾಣದಲ್ಲಿ ಹದ ಮಾಡಿ ಹಾಗೂ ಸಾಧ್ಯವಾದಲ್ಲಿ ಮಾಗಿ ಹುಳಿಮೆ ಅಂದರೆ ಮಳೆ ಬರುವ ಮುನ್ನ ಮಾಗಿ ಹುಳಿಮೆಯನ್ನು ಮಾಡುವುದರಿಂದ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಬಸುವಿಕೆಗೆ ಉಪಯುಕ್ತಕಾರಿಯಾಗಿದ್ದು ನೀರನ್ನು ಹಿಡಿದಿಟ್ಟುಕೊಂಡು ಕೆಲವೊಂದು ಭಾಗಗಳಲ್ಲಿ ಅಂದ್ರೆ ಬರ ಪರಿಸ್ಥಿತಿಯಲ್ಲೂ ಕೂಡ ನೀರಿನ ತೇವಾಂಶ ಒದಗಿಸಿಕೊಟ್ಟು ಬೆಳೆಯು ಯಾವುದೇ ರೀತಿಯಾದಂತಹ ಇಳುವರಿಯಲ್ಲಿ ವ್ಯತ್ಯಾಸ ಆಗದೆ ಬೆಳೆಯಬಹುದು. ನಂತರ ಬೀಜಗಳ ಆಯ್ಕೆ. ಮೊದಲನೇದಾಗಿ ನಾವು ಸಾವಯವ ಪದ್ಧತಿಯಲ್ಲಿ ಗಮನಿಸಬೇಕಾದಂತಹ ಒಂದು ಪ್ರಮುಖ ವಿಷಯವೆಂದರೆ ನಾವು ಆದಷ್ಟು ದೇಸೀಯ ತಳಿಗಳಿಗೆ ಪ್ರಾಮುಖ್ಯತೆಯನ್ನು ನೀಡುತ್ತೇವೆ. ಯಾಕೆಂತಂದ್ರೆ ದೇಸೀಯ ತಳಿಗಳು ಅವುಗಳಿಗೆ ಬೇಕಾದಂತಹ ಪೋಷಕಾಂಶಗಳು ತುಂಬಾ ಕಡಿಮೆ ಪ್ರಮಾಣದಲ್ಲಿ ಬೇಕಾಗ್ತದೆ. ಅದೇ ನಾವು ಹೈಬ್ರಿಡ್ಸ್ ಅಥವಾ ವೆರೈಟೀಸ್ಗಳಿಗೆ ಹೋದ್ರೆ ಅವುಗಳಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಪೋಷಕಾಂಶಗಳ ಅಗತ್ಯತೆ ಇದ್ದು ಹಾಗೂ ರೋಗ ಮತ್ತು ಕೀಟ ಪೀಡೆಗಳಿಗೆ ತುತ್ತಾಗುವ ಸಂಭವವೂ ಹೆಚ್ಚಾಗಿರುತ್ತದೆ. ಹಿಂದಿನ ಕಾಲದಿಂದ ಕೆಲವು ದೇಸೀಯ ತಳಿಗಳು ನಮ್ಮೆಲ್ಲರ ನಡುವೆ ಇದೆ. ಅದನ್ನ ಕಂಡುಹಿಡಿದುಕೊಂಡು ನಮ್ಮಲ್ಲಿ ಸಿಗದಿದ್ದ ಪಕ್ಷದಲ್ಲಿ ನಮ್ಮ ನೆರೆ ರಾಜ್ಯಗಳಲ್ಲಾಗಬಹುದು, ನಮ್ಮ ನೆರೆಹೊರೆಯ ರೈತರುಗಳಿಂದ ಪಡೆದುಕೊಂಡು ನೆಕ್ಸ್ಟ್ ಅದನ್ನ ಬೀಜೋಪಚಾರಕ್ಕೆ ಕೊಂಡೊಯ್ಯಬೇಕಾಗುತ್ತದೆ. ಬೀಜೋಪಚಾರ ಅಂತಂದ್ರೆ ಬೀಜಗಳನ್ನು ಉಪಚರಿಸಬೇಕು, ಅಂದ್ರೆ ಸೂಡೋಮೊನಾಸ್ ಅಥವಾ ಟ್ರೈಕೋಡರ್ಮಗಳನ್ನು ಉಪಯೋಗಿಸಿಕೊಂಡು ಅಂದರೆ ಪ್ರತಿ ಕೆಜಿಗೆ 10 ಗ್ರಾಂನಷ್ಟು ಟ್ರೈಕೋಡರ್ಮ ಅಥವಾ ಸೂಡೋಮೊನಾಸ್ ಅನ್ನು ಉಪಯೋಗಿಸಿ ಅದನ್ನು ಬೀಜೋಪಚಾರ ಮಾಡಬೇಕಾಗುತ್ತದೆ. ಈ ರೀತಿಯ ಬೀಜೋಪಚಾರ ಮಾಡುವುದರಿಂದ ಕೀಟ ಹಾಗೂ ರೋಗಗಳನ್ನು ಕಡಿಮೆ ಮಾಡಬಹುದಾಗಿದೆ. ಮುಂದಿನದಾಗಿ ಈ ಪಡವಲಕಾಯಿಗೆ ಪ್ರಮುಖವಾಗಿ ಬೇಕಾಗಿರುವುದು ಅಂತಂದ್ರೆ ಚಪ್ಪರ. ಏನಕ್ಕೆ ಅಂದ್ರೆ ಇದು ಒಂದು ಬಳ್ಳಿಯ ಬೆಳೆಯಾಗಿದ್ದು ಇದು ಚಪ್ಪರದ ಮೇಲೆ ಹಬ್ಬಿಕೊಂಡು ಬೆಳೀತದೆ. ಚಪ್ಪರವು ನಾವು 2 ರೀತಿಯಲ್ಲಿ ಮಾಡಬಹುದು. ಒಂದು ಪರ್ಮನೆಂಟ್ ಆಗಿ ಅಂದ್ರೆ ಸೈಜ್ ಕಲ್ಲುಗಳನ್ನು ಅಲ್ಲೇ ನಿಲ್ಲಿಸಿ ಅದರ ಮೇಲೆ ಪರ್ಮನೆಂಟ್ ತಂತಿಗಳನ್ನು ಹೆಣೆದು ಅದನ್ನು ಚಪ್ಪರದಾಕಾರದಲ್ಲಿ ನಿರ್ಮಿಸಿ ಈ ತರ ಮಾಡುವುದರಿಂದ ಇದು ಪ್ರಥಮ ಹಂತದಲ್ಲಿ ಹೆಚ್ಚು ಖರ್ಚಾಗುತ್ತದೆ. ಬಟ್ ಆದರೆ ಇದು 20-30 ವರ್ಷಗಳ ಕಾಲ ಇದರ ದೀರ್ಘಾವಧಿಯಾಗಿದ್ದು ನಮಗೆ ಹೆಚ್ಚು ಇಳುವರಿಯನ್ನು ನೀಡಲು ಸಹಕರಿಸುತ್ತದೆ. ಇನ್ನೊಂದು ಹಂತದಲ್ಲಿ ಏನ್ ಮಾಡಬಹುದು ಅಂತಂದ್ರೆ ನಮ್ಮ ಮಧ್ಯೆ ಸಿಗುವಂತಹ ಕಟ್ಟಿಗೆ ಮರಗಳು ಹಾಗೂ ಈ ತೆಂಗಿನ ಗರಿಗಳನ್ನು ಉಪಯೋಗಿಸಿಕೊಂಡು ನಮ್ಮ 1-2 ವರ್ಷಕ್ಕೆ ಬರುವ ರೀತಿಯಲ್ಲಿ ಚಪ್ಪರಗಳನ್ನು ಉಪಯೋಗಿಸಿಕೊಂಡು ನಾವು ಬೆಳೆಯಬಹುದು. 3ನೇ ಹಂತದಲ್ಲಿ ಗಿಡಗಳನ್ನು ಭೂಮಿಯಿಂದ ಚಪ್ಪರದ ಮೇಲೆ ಹೇರಿಸುವಾಗ ಟ್ವೈನ್ಗಳನ್ನು ಉಪಯೋಗಿಸಿಕೊಂಡು ಬಳ್ಳಿಯನ್ನು ಚಪ್ಪರದ ಮೇಲೆ ಹಬ್ಬಲು ನಾವು ಸಹಕರಿಸಬೇಕಾಗುತ್ತದೆ. ಮುಂದಿನದಾಗಿ ಕಳೆ ನಿರ್ವಹಣೆ. ಈ ಬೆಳೆಯಲ್ಲಿ ಅತಿ ಹೆಚ್ಚು ಕಳೆಯ ಒಂದು ಪೀಡೆ ಜಾಸ್ತಿ ಕಂಡು ಬರುವುದಿಲ್ಲ. ಯಾಕೆಂತಂದ್ರೆ ಒಮ್ಮೆ ಇದು ಚಪ್ಪರದ ಮೇಲೆ ಹಬ್ಬಿತು ಅಂದ್ರೆ ಇದರ ನೆರಳು ಸಾಕಷ್ಟು ಪ್ರಮಾಣದಲ್ಲಿ ಬಿದ್ದು ಅದು ಯಾವುದೇ ರೀತಿಯಾದಂತಹ ಹಾನಿಕಾರಕ ಅಂದ್ರೆ ಇಳುವರಿಯಲ್ಲಿ ತಗ್ಗಿಸುವಂತಹ ಪ್ರಮಾಣ ತುಂಬಾ ಕಡಿಮೆ ಆಗಿರ್ತದೆ. ಸೊ ಏನಂತಂದ್ರೆ ನಾವು 20-35 ದಿನಗಳವರೆಗೆ ಕಳೆ ಇಲ್ಲದೆ ನಿರ್ವಹಣೆ ಮಾಡಬೇಕಾದಂತ ಪ್ರಮುಖವಾದ ಅಂಶವಾಗಿದೆ. ಸೊ ಇದಕ್ಕಾಗಿ 2-3 ಬಾರಿ ಕಳೆಯನ್ನು ತೆಗೆಯಬೇಕಾಗ್ತದೆ. ಮುಂದಿನದಾಗಿ ನೀರಿನ ನಿರ್ವಹಣೆ. ಪಡವಲಕಾಯಿಯು ಅತಿಹೆಚ್ಚವಾಗಿ ನೀರಿನ ಬೇಡಿಕೆ ಇರುವುದಿಲ್ಲ. ಅಂದ್ರೆ ಆದರೂ ಕೂಡ ನಾವು ಪ್ರತಿದಿನಕ್ಕೆ 1/4-3/4 ಲೀಟರ್ ನೀರು ಅನ್ನು ಒದಗಿಸಿದರೆ ಅದು ಸಾಕಷ್ಟು ಆಗುತ್ತದೆ ಈ ಬೆಳೆಗೆ. ಮುಂದಿನದಾಗಿ ಇದಕ್ಕೆ ಬರ್ತಕ್ಕಂತಹ ಕೀಟ ಹಾಗೂ ರೋಗ ಬಾಧೆಗಳು. ಕೀಟಗಳು ಅಂತ ನೋಡಿದರೆ ಹಣ್ಣು ಕೊರಕ ಹಾಗೂ ಹಣ್ಣು ನೊಣ ಇದಕ್ಕೆ ಬರುವಂತಹ ಪ್ರಮುಖವಾದಂತಹ ಕೀಟಗಳಾಗಿದ್ದಾವೆ. ಸೊ ಇದರ ನಿರ್ವಹಣೆಗಾಗಿ ಹಣ್ಣು ನೊಣವನ್ನು ನಾವು ಅಂದ್ರೆ ಸಣ್ಣ ಕಾಯಿಗಳ ಹಂತದಲ್ಲಿ ನಾವು ಬೇವಿನ ಎಣ್ಣೆಯನ್ನು 3 ml ಪ್ರತಿ ಲೀಟರ್ ಅನ್ನು ಸಿಂಪಡಣೆ ಮಾಡಬಹುದು. ಹಾಗೆ ಅದು ಮಾರುಕಟ್ಟೆಯಲ್ಲಿ ಲಭ್ಯವಿಲ್ಲದ ಸಂದರ್ಭಗಳಲ್ಲಿ ನಿಮ್ಮ ಮನೆಯಲ್ಲೇ ಇರುವಂತಹ